ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800112356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ, ಎರಡನೇ ಸುತ್ತಿನ ಕೋವಿಡ್ ಲಸಿಕೆ ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ, ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲ್ಲವಾ, ನೀ ಏನ್ ಮಾಡ್ಲಿಕ್ಕಿದೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರೆಲ್ಲ ಜನ ಓಡಾಡೋ ರೋಡ್ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಡಕ್ ಹೋಗ್ತದೆ. ನೀ ಯಾಕೆ ಚಂತಿ ಮಾಡ್ತಿ ಬಿಡು. ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡ್ಯಾಗ ಬಿಟ್ರೆ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489885554ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ಮಾವಿನ ಬೆಳೆಯ ಬೇಸಾಯ ಕ್ರಮಗಳು. ಈ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಬಿಎಸ್ ಸಾಗರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾವಿನ ಬೆಳೆಯ ಬೇಸಾಯ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ಮಾವಿನ ಬೆಳೆಯಲ್ಲಿ ಅಧಿಕವಾದ ಒಂದು ಇಳುವರಿ ಹಾಗೂ ಅಂದ್ರೆ ಆದಾಯವನ್ನು ತಗೊಳ್ಬೇಕು ಅಂತಂದ್ರೆ ಮಾವಿನ ಒಂದು ಕೃಷಿಯನ್ನ ಯಾವ ರೀತಿ ಮಾಡಬೇಕು, ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಬಿ ಎಸ್ ಸಾಗರ್ ಅವರು. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಳಿ ಸರ್, ಈ ಒಂದು ಮಾವಿನ ಬೆಳೆಯ ಒಂದು ಬೇಸಾಯ ಕ್ರಮದ ಬಗ್ಗೆ ಮಾತಾಡ್ತಾ ಇದೀವಿ. ಈ ಒಂದು ಮಾವನ್ನ ನಾವು ಉತ್ತಮವಾಗಿ ಬೆಳಿಬೇಕು ಅಂತಂದ್ರೆ ಇವತ್ತಿನ ಒಂದು ಸ್ಥಿತಿಗತಿಯಲ್ಲಿ ಮಾವಿನ ಕೃಷಿ ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಸರ್, ಮೊದಲನೇದಾಗಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಆ ಮಣ್ಣನ್ನ ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕಂದ್ರೆ ಅದರಲ್ಲಿ ನಾವು ಏನು ಪೋಷಕಾಂಶಗಳು ಹೆಚ್ಚಿರುತ್ತೆ ಕಡಿಮೆ ಇರುತ್ತೆ ಫಸ್ಟ್ ಅದನ್ನ ರೈತರುಗಳು ತಿಳ್ಕೊಬೇಕು. ಇಲ್ಲಾಂದ್ರೆ ನಾವು ಪೋಷಕಾಂಶ ಹಾಕೋದು ಅದು ಜಾಸ್ತಿ ಆಗ್ಬೋದು, ಅದಕ್ಕೆ ಟಾಕ್ಸಿಸಿಟಿ ಅಂತ ಹೇಳ್ತಾರೆ. ಅದರಿಂದ ಇಳುವರಿನೂ ಕಡಿಮೆ ಆಗುತ್ತೆ. ಮತ್ತೆ ನೈಟ್ರೋಜನ್, ಪೊಟ್ಯಾಸಿಯಮ್ ಮತ್ತೆ ಫಾಸ್ಫರಸ್ ಇವು ಒಂದೊಂದ್ಸತಿ ನಾವು ಕಡಿಮೆನೂ ಕೊಡಬಹುದು. ಸೊ ಅದರಿಂದ ಡಿಫಿಷಿಯನ್ಸಿನೂ ಉಂಟಾಗುತ್ತೆ, ಎರಡರಿಂದನೂ ಇಳುವರಿ ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ. ಸೊ ನಾವು ಅದನ್ನ ಫಸ್ಟ್ ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು, ಕೃಷಿ ವಿಜ್ಞಾನ ಕೇಂದ್ರ ಅಂತ ಕಡೆ ಎಲ್ಲ ಪರೀಕ್ಷೆ ಮಾಡಿಸಿ ನಂತರ ನಾವು ಪೋಷಕಾಂಶಗಳನ್ನು ಕೊಡಬೇಕು. ಸರ್, ಮಾವು ಅಂತಂದ್ರೆ ಈ ಬೆಳೆಯನ್ನ ಯಾವ ಒಂದು ಮಣ್ಣಿನಲ್ಲಿ ಉತ್ತಮವಾಗಿ ನಾವು ಬೆಳೆಯಬಹುದು, ಅಧಿಕ ಒಂದು ಇಳುವರಿಯನ್ನು ಪಡೆಯಬಹುದು ಅಂತ ಹೇಳ್ತೀರಾ? ಇದು ಹೆಚ್ಚಿಗೆ ಬೆಳೆಯತಕ್ಕ ಮಣ್ಣು ಅಂದ್ರೆ ಮರಳು ಮಿಶ್ರಿತ ಲೋ ಮಣ್ಣು ಅಂತ ಹೇಳ್ತೀವಿ, ಮತ್ತೆ ಕೆಂಪು ಮಣ್ಣು ಇದಕ್ಕೆ ಅತಿ ಸೂಕ್ತವಾದ ಮಣ್ಣು, ಮತ್ತೆ ಅಸಿಡಿಟಿ ಅಂತ ಮಣ್ಣು ಬರುತ್ತೆ ಅಂತ ಜಾಗದಲ್ಲೆಲ್ಲ ಇದನ್ನ ಬೆಳೆಯೋದನ್ನ ತಡೆಗಟ್ಟಬೇಕು. ಸೊ ಮರಳು ಮಿಶ್ರಿತ ಲೋಮ್ ಮಣ್ಣಿನಲ್ಲಿ ಬೆಳೆದ್ರೆ ನಾವು ಅತಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಮೊದಲೆಲ್ಲ ಈಗ ಕುಷ್ಕೆಯಲ್ಲೇ ಹೆಚ್ಚಾಗಿ ಮಾವು ಬೆಳೀತಾ ಇದ್ರು ಸರ್? ಇಲ್ಲ ಇಲ್ಲ, ಹಾಗೇನಿಲ್ಲ, ನೀರಾವರಿನೂ ಅಲ್ಲೂ ನಡೆಯುತ್ತೆ, ಮತ್ತೆ ಕುಷ್ಕಿ ಇದ್ರಲ್ಲೂ ನಡೆಯುತ್ತೆ, ಮತ್ತೆ ಮಳೆಯಾಶ್ರಿತ ಪ್ರದೇಶಗಳಲ್ಲೂ ಬೆಳಿಬಹುದು. ಮಳೆಯಾಶ್ರಿತ ಪ್ರದೇಶದಲ್ಲಿ ನೀವು ಬೆಳೆಯಬೇಕಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ಇದರಲ್ಲಿ ನಾವು ಸಸಿಯನ್ನ ನೆಡಬೇಕು. ನಾವು ಮತ್ತೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೀವು ಹೋಗ್ಬೇಕಂದ್ರೆ ಮಳೆ ಆಗೋಕ್ಕಿಂತ ಮುಂಚೆ ಅಂದ್ರೆ ಜೂನ್ ಜುಲೈ ಮಂತ್ಗಳಲ್ಲಿ ಆ ತಿಂಗಳಲ್ಲಿ ನೀವು ಸಸಿಯನ್ನ ನೆಡಬೇಕು. ಮತ್ತೆ ಅತಿ ಹೆಚ್ಚು ಮಳೆ ಬೀಳುವ ಜಾಗದಂತ ಚಿಕ್ಕಮಗಳೂರು ಅಂತ ಜಾಗದಲ್ಲೆಲ್ಲ ಮಳೆ ನಿಂತ ಮೇಲೆ ಅಂದ್ರೆ ಅಕ್ಟೋಬರ್ ಡಿಸೆಂಬರ್ ಟೈಮಲ್ಲಿ ನೀವು ಮಾಡಿದ್ರೆ ಬೇರುಗಳಿಗೆ ಏನು ಹಾನಿ ಆಗೋದಿಲ್ಲ. ಸೊ ಇದು ಮೂರು ಜಾಗದಲ್ಲಿ ಬೆಳೆಯತಕ್ಕಂತಹ ತಿಂಗಳುಗಳ ಇದು. ಈಗ ನೀರಾವರಿಯಲ್ಲಿ ನಾವು ಮಾವು ಬೆಳಿಬೇಕಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಬೇಕಾದ್ರೆ ನಾಟಿ ಮಾಡಬಹುದು? ಇಲ್ಲ ಇಲ್ಲ, ನೀರಾವರಿಯಲ್ಲಿ ನೀವು ಬೆಳೆಯೋದಾದ್ರೆ ಅದೇ ಹೇಳಿದ್ನಲ್ಲ, ಸಮ್ಮರ್ ಅಂದ್ರೆ ಚಳಿಗಾಲ ಮುಗಿದ ತಕ್ಷಣ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ನಾವು ನಾಟಿಯನ್ನ ಮಾಡಬೇಕು. ಈಗ ಮಾವಿನ ಒಂದು ಸಸಿ ನಾವು ಆಯ್ಕೆ ಮಾಡ್ಕೊಳ್ಬೇಕಂತಂದ್ರೆ ಗುಣಮಟ್ಟದ ಸಸಿ ಅಂತಂದ್ರೆ ಯಾವ ತಳಿಯ ಸಸಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಈಗ ಮಾವಿನ ಬಂದ್ರೆ ನೀವು ತುಂಬಾ ತಳಿಗಳಿದಾವೆ, ಅದರಲ್ಲಿ ನಾವು ರೂಟ್ ಸ್ಟಾಕ್ ಅಂತ ಇದ್ ಮಾಡ್ಕೋಬೇಕು, ಕಸಿ ಮಾಡಿರತಕ್ಕಂತ ಗಿಡಗಳನ್ನ ನಾವು ತಗೋಬೇಕು. ಯಾಕಂದ್ರೆ ಅದು 5-7 ವರ್ಷಕ್ಕೆ ನಮ್ಗೆ ಇಳುವರಿ ಸಿಗುತ್ತೆ. ಅದೇ ನೀವು ಬೀಜಕ್ಕೆ ಹೋದ್ರೆ 10-12 ವರ್ಷದಲ್ಲಿ ನೀವು ಬೆಳೆಯನ್ನ ತೆಗಿಬಹುದು. ಸೊ ಕಸಿ ಮಾಡಿರ್ತಕ್ಕಂತಹ ಅತಿ ಹೆಚ್ಚು ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಮತ್ತು ಮಣ್ಣಿಗೆ ಯಾವ್ದು ಸೂಕ್ತ ಅಂತ ತಳಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಉದಾಹರಣೆ ಅಂದ್ರೆ ನೀವು ಜಾಸ್ತಿ ಗಿಡಗಳನ್ನ ಒಂದ್ ಸ್ವಲ್ಪ ಜಾಗದಲ್ಲಿ ಹಾಕ್ಬೇಕು ಅಂದ್ರೆ ಆಮ್ರಪಾಲಿ ಅಂತ ಒಂದ್ ತಳಿ ಬರುತ್ತೆ, ಅದು 2.5x2.5 meter ಸ್ಪೇಸಿಂಗ್ ಅಲ್ಲಿ ಹಾಕಿದ್ರೆ ನಿಮ್ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿ ತೆಗಿಬಹುದು. ಇನ್ನ ತುಂಬಾ ಆಲ್ಫಾನ್ಸೋ, ಇದು ಅತಿ ಹೆಚ್ಚು ರಫ್ತು ಆಗುವಂತಹ ತಳಿ ಇದು. ಈಗ ನಮ್ಗೆ ಜಾಸ್ತಿ ಇನ್ಕಮ್ ಬೇಕು, ನಮ್ಗೆ ಜಾಸ್ತಿ ಆದಾಯ ಬೇಕು ಅಂದ್ರೆ ಆಲ್ಫಾನ್ಸೋ ತಳಿಗೆ ಹೋಗ್ಬೋದು, ಯಾಕಂದ್ರೆ ಅದು ಜಾಸ್ತಿ ರಫ್ತಾಗೋದ್ರಿಂದ ಬೆಲೆನೂ ಮಾರ್ಕೆಟ್ ಅಲ್ಲಿ ತುಂಬಾ ಹೆಚ್ಚಿದೆ. ಮತ್ತೆ ಇನ್ನ ತೋತಪುರಿ ಅಂತ ಬರ್ತದೆ. ಮತ್ತೆ ಇದರಲ್ಲಿ ಮಾವಿನಲ್ಲಿ ಏನು ಒಂದಂದ್ರೆ ರೆಗ್ಯುಲರ್ ಬಿಯರಿಂಗ್ ಇರ್ರೆಗ್ಯುಲರ್ ಬಿಯರಿಂಗ್ ಅಂತ ಇದೆ. ಅಂದ್ರೆ ಒಂದು ವರ್ಷ ಅತಿ ಹೆಚ್ಚು ಇಳುವರಿ ಕೊಡುತ್ತೆ, ಇನ್ನೊಂದು ವರ್ಷ ಅತಿ ಹೆಚ್ಚು ಕಡಿಮೆ ಇಳುವರಿ ಕೊಡುತ್ತೆ. ಸೊ ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಇದು ರೆಗ್ಯುಲರ್ ಬಿಯರಿಂಗ್ ಅನ್ನೋ ವೆರೈಟಿಗಳನ್ನ ಪ್ರತಿ ವರ್ಷ ಕಾಯಿ ಕೊಡುವಂತ ತಳಿಗಳನ್ನ ನಾವು ಆರಿಸ್ಕೋಬೇಕು. ಅವು ಯಾವ್ಯಾವ್ದಂದ್ರೆ ಯಾವ್ದು ತೋತಾಪುರಿ, ಆಲ್ಫಾನ್ಸೋ. ಆಲ್ಫಾನ್ಸೋ ಆಲ್ಟರ್ನೇಟ್ ಬಿಯರ್, ಅಂದ್ರೆ ಒಂದ್ ವರ್ಷ ಜಾಸ್ತಿ ಕೊಡುತ್ತೆ, ಒಂದ್ ವರ್ಷ ಕಡಿಮೆ ಕೊಡುತ್ತೆ. ಅದರಿಂದ ನಾವು ಇದರಲ್ಲೂ ಬೇಸಾಯ ಕ್ರಮಗಳು ಬರುತ್ತೆ, ಕಟಾವ್ ಮಾಡೋದು, ಚಾಟ್ನಿ ಮಾಡೋದು, ಇಂಥವನ್ನೆಲ್ಲ ನಾವು ಮೇಂಟೈನ್ ಮಾಡಿಕೊಂಡ್ರೆ ಪ್ರತಿ ವರ್ಷ ಇಳುವರಿ ತೆಗಿಬಹುದು. ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು ಯಾವ್ಯಾವ ಅಂದ್ರೆ ನಮ್ಮಲ್ಲಿ ಆಮ್ರಪಾಲಿ, ಬೆಂಗಳೂರ, ತೋತಾಪುರಿ, ನೀಲಮ್ಮು, ಬಂಗನಪಲ್ಲಿ ಮತ್ತು ಆಲ್ಫಾನ್ಸೋ ಇವೆಲ್ಲ ನಮ್ಮಲ್ಲಿ ಚೆನ್ನಾಗಿ ಬೆಳಿಬಹುದು. ಇದರಲ್ಲಿ ಇಳುವರಿಯನ್ನ ನಾವು ಜಾಸ್ತಿ ತೆಗಿಬಹುದು. ಆಲ್ಫಾನ್ಸೋ ತಳಿ ಬಂದ್ಬಿಟ್ಟು ಜಾಸ್ತಿ ಧಾರವಾಡ ಇದ್ರಲ್ಲೆಲ್ಲ ಜಾಸ್ತಿ ಬೆಳೀತಾರೆ. ರತ್ನಗಿರಿ ಇದಕ್ಕೆ ಬಂದ್ರೆ ಆಲ್ಫಾನ್ಸೋ, ಮತ್ತೆ ದಾಸೇರಿ, ನೀಲಮ್ಮ, ಬೆಂಗಳೂರ ಜಾಸ್ತಿ ಬೆಳೀತಾರೆ. ಸೊ ಇವೆಲ್ಲ ನಮ್ಮ ಕರ್ನಾಟಕಕ್ಕೆ ಸೂಕ್ತವಾದ ತಳಿಗಳು. ಮಾವಿನ ಸಸಿ ಅಂತಂದ್ರೆ ನಮ್ಮ ರೈತರು ಎಲ್ಲಿಂದ ತಂದು ನಾಟಿ ಮಾಡ್ಬೇಕು ಅಂತ ಹೇಳ್ತಾರೆ? ಮಾವಿನ ಸಸಿ ಈಗ ನಿಮ್ಗೆ ನಮ್ಮ ಇದರಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾ ಇದೆ, ಮತ್ತೆ ಬೆಂಗಳೂರು ಲಾಲ್ಬಾಗ್ ಅಲ್ಲಿ ಸಿಗ್ತಾ ಇದೆ, ಮತ್ತೆ ಇನ್ನ ಕೆಲವು ಪ್ರೈವೇಟ್ ನರ್ಸರಿಗಳಿದಾವೆ ಸುತ್ತಮುತ್ತ ಇರೋ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಇಲ್ಲಾಂದ್ರೆ ತೋಟಗಾರಿಕಾ ಕಾಲೇಜ್ಗಳು ಹಿರಿಯೂರು, ಮತ್ತೆ ಮೂಡಿಗೆರೆ, ಮತ್ತೆ ಕೋಲಾರ, ನಿಮ್ ಕೋಲಾರಲ್ಲಿ ತಳಿಗಳು ಸಿಗ್ತವೆ. ವಿಧ ವಿಧವಾದ ತಳಿಗಳು ಬೇಕಾದ್ರೂ ಹಾಕೊಂಡ್ರೆ ಚೆನ್ನಾಗಿ ಇಳುವರಿ ಕೊಡುತ್ತೆ ಅದು. ಸೊ ಕಸಿ ಮಾಡಿರತಕ್ಕಂಥದ್ದು ತಗೊಂಡ್ರೆ ನಿಮ್ಗೆ ಅತಿ ಹೆಚ್ಚು ಇಳುವರಿ ಕೊಡುತ್ತೆ, ಮತ್ತೆ ನೀವು ರೋಗಗಳನ್ನ ತಡೆಗಟ್ಟಬಹುದು. ಈ ಮಾವಿನ ಬೆಳೆಯನ್ನ ನಾವು ನಾಟಿ ಮಾಡಬೇಕು ಅಂತಂದ್ರೆ ಕೃಷಿ ಭೂಮಿಯನ್ನ ಅಂದ್ರೆ ಅಷ್ಟೊಂದೇನು ಫಲವತ್ತತೆ ಮಾಡುವಂತ ಅವಶ್ಯಕತೆ ಇಲ್ಲ? ಇಲ್ಲ ಇಲ್ಲ, ಇದನ್ನ ಏನಂದ್ರೆ ಹಾರ್ಡಿ ಪ್ಲಾಂಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಯಾವ್ದೇ ಕಂಡೀಷನ್ಗೂ ಒಂದ್ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರುತ್ತೆ. ಇಂಥ ಮಣ್ಣೆ ಬೇಕು, ಅಂತ ಮಣ್ಣೆ ಬೇಕು, ಫಲವತ್ತಾಗಿರೋ ಮಣ್ಣು ಬೇಕು, ಆ ತರದೇನು ಇಲ್ಲ. ಇದನ್ನ ಸ್ಟಾರ್ಟಿಂಗ್ ಆಗ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಗೊಬ್ಬರ ಮತ್ತೆ ನೀರ್ ಕೊಟ್ರೆ ಎಲ್ಲಾ ಕಂಡೀಷನ್ಗೂ ಚೆನ್ನಾಗಿ ಬರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 3 ವರ್ಷ ಇದಕ್ಕೆ ಒಂದ್ ಸ್ವಲ್ಪ ಅತಿ ಹೆಚ್ಚಾದ ಗಮನ ಕೊಡ್ಬೇಕು 3 ವರ್ಷ ತನಕ. ಆಮೇಲೆ ಇದು ಹಾರ್ಡಿ ಪ್ಲಾಂಟ್ ಅಂತ ಅಂತಾರೆ, ಅಂದ್ರೆ ಅಷ್ಟೊಂದೇನ್ ಕೇರ್ ಬೇಕಾಗಲ್ಲ, ಅತಿ ಹೆಚ್ಚು ಗಮನ ಏನ್ ಕೊಡ್ಬೇಕಿಲ್ಲ ಇದನ್ನ 3 ವರ್ಷದ ನಂತರ. ಈಗ ನಮ್ಮ ಕೃಷಿಕರು 1 ಎಕರೆ 2 ಎಕರೆ ಸಂಪೂರ್ಣವಾಗಿ ಈ ಮಾವು ಬೆಳೆಯೋದು ಉತ್ತಮ ಅಂತ ಹೇಳ್ತೀರ, ಅಥವಾ ಯಾವ್ದಾದ್ರು ಒಂದು ತೋಟಗಾರಿಕೆ ಬೆಳೆಗಳ ಒಂದು ಬೌಂಡ್ರಿಗೆ ಸುತ್ತಲು ಹಾಕೋದು ಉತ್ತಮ ಅಂತ ಹೇಳ್ತೀರ? ಸ್ವಲ್ಪ ಜಾಗದಲ್ಲಿ ಹಾಕೋ ವಿಧಾನ ಹೇಳಿದೆ, 2.5x2.5 meter ಅಲ್ಲಿ ಹಾಕೋಬಹುದು. ಮತ್ತೆ ಇದರಲ್ಲಿ ಸ್ಟಾರ್ಟಿಂಗ್ ರೈತರಿಗೆ ಒಂದ್ ಸ್ವಲ್ಪ ಲಾಸ್ ಆಗುತ್ತೆ. ಸೊ ಅದನ್ನ ತಡೆಗಟ್ಟಕ್ಕೆ ಇಂಟರ್ ಕ್ರಾಪಿಂಗ್ ಅಂತ ಮಾಡ್ತಾರೆ, ಬಹು ಬೆಳೆ ಅಂತ ಮಾಡ್ತಾರೆ. ಸೊ ಇದರಲ್ಲಿ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಅಂತ ಹೇಳ್ತಾರೆ, ಕಡಿಮೆ ಸಮಯದಲ್ಲಿ ಬೆಳೆಯಂತಕ್ಕ ಬೆಳೆಗಳು. ಈಗ ಇದು ಯಾವ್ದು ಪಪಾಯ, ಬನಾನಾ, ಪೈನಾಪಲ್, ಇವನ್ನೆಲ್ಲ ನಾವು ಅಂತರ ಬೆಳೆ ಆಗಿ ಬೆಳ್ಕೊಂಡ್ರೆ ನಮ್ಗೆ ರೈತರಿಗೆ ಅದು 5 ವರ್ಷ ತನಕ ಇಳುವರಿ ಕೊಡತಕ್ಕ ನಾವು ರೈತರು ಇದರಿಂದ ಇಳುವರಿ ತಗೊಂತಾ ಇರ್ಬೋದು. ಅಂದ್ರೆ ಮಾವಿನಲ್ಲಿ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು, ತೋಟಗಾರಿಕೆ ಬೆಳೆಗಳನ್ನ ಅಂತ ಹೇಳಿ. ಹೌದೌದು, ಯಾಕಂದ್ರೆ ರೈತರು 5 ವರ್ಷ 6 ವರ್ಷ ತನಕ ಅವ್ರಿಗೆ ಕಾಯಕ್ಕಾಗಲ್ಲ, ಅವ್ರಿಗೆ ಲಾಸ್ ಆಗುತ್ತೆ. ಸೊ ಅಲ್ಲಿ ತಕ್ಕ ಅವ್ರು ಇದರಿಂದ ಮಿಶ್ರ ಬೆಳೆಗಳಲ್ಲಿ ಆದಾಯವನ್ನು ಪಡೆಯತಾ ಇರ್ಬೋದು. ಮತ್ತೆ ತರಕಾರಿನೂ ಬೆಳಿಬಹುದು, ಲೆಗ್ಯುಮಿನಸ್ ಕ್ರಾಪ್ಸ್ ಅಂತಾರೆ. ಈಗ ಇದು ಬೀನ್ಸ್, ಕೌಪಿ, ಧಾನ್ಯಗಳನ್ನೂ ಬೆಳ್ಕೋಬಹುದು ಅವರು. ಸೊ ಅದರಿಂದ ಅವ್ರಿಗೆ ಆದಾಯ ಬರ್ತಾ ಇರುತ್ತೆ ಮನೆ ಖರ್ಚಿಗೆಲ್ಲ. ಅವರು ರೈತರು ಅಲ್ಲಿ ತಕ್ಕ ಕಾಯಕ್ಕೂ ಆಗಲ್ಲ. ಈಗ ಯಾವುದೇ ಒಂದು ಮಾವಿನ ಒಂದು ಸಸಿ ನಾಟಿ ಮಾಡ್ಬೇಕು ಅಂತಂದ್ರೆ ಎಷ್ಟು ಅಂತರವಾಗಿ ನಾವು ನಾಟಿ ಮಾಡಬೇಕಾಗುತ್ತೆ, ಜೊತೆಗೆ ಎಷ್ಟು ಆಳವಾಗಿ ನಾವು ಗುಂಡಿಯನ್ನ ತೆಗೆದು ಸಸಿ ನಾಟಿ ಮಾಡಬೇಕಾಗುತ್ತೆ? ಇದು ಕಸಿ ಗಿಡಗಳಿಗೆ ಬಂದ್ರೆ ಜಸ್ಟ್ ಒಂದು 30 cm ಆಳ ತಕೊಂಡ್ರೆ ಸಾಕು ಅವರು. ಮತ್ತೆ ತೆಗೆದ್ಮೇಲೆ 500 gram ಗೊಬ್ಬರವನ್ನು ಕೊಡಬೇಕು. ಮತ್ತೆ ಆದ್ರೆ 4-8 ಇವನ್ನೆಲ್ಲ ಕಾರ್ಬೋಫ್ಯೂರನ್ ಇವು ಹಾಕಿದ್ರೆ ಬೇರು ತಿನ್ನುವಂತ ಹುಳಗಳನ್ನ ನಾವು ತಡೆಗಟ್ಟಬಹುದು. ಮತ್ತೆ ಇದನ್ನ ನೀವು ಹಳೆ ಕಾಲದಲ್ಲಿ 8x8 meter ಸ್ಪೇಸಿಂಗ್ ಅಲ್ಲಿ ಮಾಡ್ತಾ ಇದ್ರು, ಬಟ್ ಈಗ ಅದು ಕಡಿಮೆ ಆಗ್ತಾ ಇದೆ, 6x6 ಬಂದಿದೆ. ಮತ್ತಿನ್ನ ನೀವು ಅತಿ ಹೆಚ್ಚು ಗಿಡಗಳನ್ನ ಸ್ವಲ್ಪ ಜಾಗದಲ್ಲಿ ಹಾಕ್ಬೇಕು ಅಂದ್ರೆ 2.5x2.5 meter ಸ್ಪೇಸಿಂಗು. ಅದ್ರ ಮೇಲೂ ಎಕ್ಸಾಂಪಲ್ ಧಾರವಾಡದಲ್ಲಿ ತುಂಬಾ ಜನ ರೈತರು ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಸೊ ಅದರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಸ್ವಲ್ಪ ಜಾಗದಲ್ಲಿ. ಪ್ರತಿ ಗಿಡಕ್ಕೆ ಇಳುವರಿ ಕಡಿಮೆ ಆಗುತ್ತೆ, ಆದ್ರೆ ನೀವು ಪರ್ ಹೆಕ್ಟೇರ್ ನೋಡಿಕೊಂಡ್ರೆ 1 ಎಕರೆಗೆ ಇಳುವರಿ ಜಾಸ್ತಿ ತೆಗಿಬಹುದು, ಯಾಕಂದ್ರೆ ನಾವು ಗಿಡಗಳು ಜಾಸ್ತಿ ಹಾಕಿರ್ತೀವಿ ಅದಕ್ಕೆ. ಮತ್ತೆ ಅದೇ ಹಳೆ ಕಾಲದ 8x8 meter, ಈಗ ಹೊಸದಾಗಿ ಬಂದಿರೋದು 6x6. ಮತ್ತೆ ಇನ್ನ ಜಾಸ್ತಿ ಗಿಡಗಳು ಬೇಕು ಅಂದ್ರೆ 2.5x2.5 meter ಸ್ಪೇಸಿಂಗ್ ಮಾಡ್ಕೋಬಹುದು. ಆದ್ರೆ 2.5x2.5 meter ಸ್ಪೇಸಿಂಗ್ ನೀವು ಮಾಡ್ಕೊಳೋದಾದ್ರೆ ಅತಿ ಹೆಚ್ಚು ಗಮನವನ್ನ ಕೊಡಬೇಕು. ಅದಕ್ಕೆ ನೀರಾವರಿ, ಗೊಬ್ಬರ, ಮತ್ತೆ ಅದಕ್ಕೆ ಚಾಟ್ನಿ ಮಾಡೋದು, ಕಟಾವ್ ಮಾಡೋದು, ಮತ್ತೆ ಅದರದ್ದು ಇದು ಗಿಡ್ಡವಾಗಿರ್ಬೇಕು ಆ ಗಿಡ, ಅದನ್ನೆಲ್ಲ ನಾವು ಮೇಂಟೈನ್ ಮಾಡ್ಕೋಬೇಕನ್ನ. ಈಗ ಮೊದಲೆಲ್ಲ ಜವರಿ ತಳಿಯ ಮಾವನ್ನ ಹೆಚ್ಚಾಗಿ ಬೆಳೀತಾ ಇದ್ರು, ಇತ್ತೀಚೆಗೆಲ್ಲ ಹೈಬ್ರಿಡ್ ತಳಿಯನ್ನೇ ಬೆಳೀತಾ ಇದ್ದಾರೆ ಮಾವನ್ನ. ಇದರಲ್ಲಿ ಯಾವ್ದು ಉತ್ತಮ ಅಂತ ಹೇಳ್ತೀರಾ? ಇರ್ರೆಗ್ಯುಲರ್ ಬಿಯರಿಂಗ್ ಅಂತ ಹೇಳಿದೀನಿ ನಾನು ನಿಮ್ಗೆ. ಒಂದ್ ವರ್ಷ ಜಾಸ್ತಿ ಕೊಡೋದು, ಇನ್ನೊಂದ್ ವರ್ಷ ಕಡಿಮೆ ಕೊಡೋದು. ಹಳೆ ಕಾಲದ ಮರಗಳೆಲ್ಲ ಜವರಿ ಅದೇನೆ, ಒಂದ್ ವರ್ಷ ಚೆನ್ನಾಗಿ ಇಳುವರಿ ಕೊಟ್ಬಿಡ್ತವೆ. ಆಗ ಏನಾಗುತ್ತೆ ಅಂದ್ರೆ ಮರದಲ್ಲಿರತಕ್ಕಂತ ಊಟ, ಅದಕ್ಕೆ ಬೇಕಾಗಿರೋ ಗಿಡಕ್ಕೆ ಬೇಕಾಗಿರೋಂತ ಊಟ, ಅದೇ ಕಾರ್ಬೋಹೈಡ್ರೇಟ್ ಅಂತೀವಿ, ಅದು ಜಾಸ್ತಿ ಇಳುವರಿ ಕೊಟ್ಟಿದ ವರ್ಷ ಅದು ಎಲ್ಲ ಅದ್ರದ್ದು ಊಟ ಕಾರ್ಬೋಹೈಡ್ರೇಟ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಸೊ ಅದು ಮುಂದಿನ ವರ್ಷಕ್ಕೆ ಅದು ತನಗ್ ಬೇಕಾದಂತ ಊಟ ತಯಾರಿಸ್ಕೊಳಕ್ಕೆ ಒಂದ್ ವರ್ಷ ಬೇಕದಕ್ಕೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಮುಂದಿನ ವರ್ಷ ಕಡಿಮೆ ಇಳುವರಿ ಕೊಡುತ್ತೆ. ಕಡಿಮೆ ಇಳುವರಿ ಕೊಟ್ಟಾಗ ಅದು ತನಗ್ ಬೇಕಾದಂತಹ ಕಾರ್ಬೋಹೈಡ್ರೇಟ್ ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಅದು ಮತ್ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ಆಗುತ್ತೆ ಕಾರ್ಬೋಹೈಡ್ರೇಟ್. ಆ ನೆಕ್ಸ್ಟ್ ಇಯರ್ ಬಂದಾಗ ಮತ್ತೆ ಅದ್ರ ಮತ್ತೆ ಮುಂದಿನ ವರ್ಷ ಕಾರ್ಬೋಹೈಡ್ರೇಟ್ ಎಲ್ಲ ಜಾಸ್ತಿ ಆದಾಗ ಮತ್ತೆ ಇಳುವರಿ ಜಾಸ್ತಿ ಕೊಡುತ್ತೆ. ಸೊ ಆಗ ರೈತರಿಗೆ ಏನಾಗುತ್ತೆ, ಒಂದ್ ವರ್ಷ ಇಳುವರಿ ಜಾಸ್ತಿ ಆಗೋದ್ರಿಂದ ಆದಾಯ ಬರುತ್ತೆ, ಮತ್ತೆ ಮುಂದಿನ ವರ್ಷ ಆದಾಯ ಇಲ್ದಂಗೆ ಆಗುತ್ತೆ ಅವ್ರಿಗೆ. ಸೊ ಇದನ್ನ ಕಡಿಮೆ ಮಾಡ್ಬೇಕು ಅಂತಾನೆ ಸೈಂಟಿಸ್ಟ್ ಗಳೆಲ್ಲ, KVK ಮತ್ತೆ ಕಾಲೇಜುಗಳು, ಈ ವಿಶ್ವವಿದ್ಯಾಲಯಗಳು ಇವೆಲ್ಲ ಅದ್ರ ಮೇಲೆ ವರ್ಕ್ ಮಾಡಿ ಹೈಬ್ರಿಡ್ ತಳಿಗಳನ್ನ ಕಂಡಿಡಿದಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಕಡಿಮೆ ಸಮಯದಲ್ಲಿ ಇಳುವರಿ ನಾವು ತಗೋಬಹುದು, ಮತ್ತೆ ಇರ್ರೆಗ್ಯುಲರ್ ಬಿಯರಿಂಗ್ ಅಂದ್ರೆ ಒಂದ್ ವರ್ಷ ಜಾಸ್ತಿ ಕೊಡೋದು, ಇನ್ನೂ ನಾವು ತಡೆಗಟ್ಟಬಹುದು. ತುಂಬಾ ಬೆಂಗಳೂರಿಂದ ಅರ್ಕ ಅನ್ಮೋಲ್ ಇಂಥವೆಲ್ಲ ತಳಿಗಳು ರಿಲೀಸ್ ಆಗಿದೆ. ಸೊ ಅದನ್ನ ರೈತರು ಅಳವಡಿಸ್ಕೊಂಡ್ರೆ ಅವ್ರಿಗೆ ಪ್ರತಿ ವರ್ಷನು ಅವ್ರಿಗೆ ಆದಾಯ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಏನು ಅವ್ರಿಗೆ ಯಾವ್ದೇ ತರದ್ದು ಹಾನಿ ಇರಲ್ಲ. ಈಗ ಮಾವನ್ನ ನಾಟಿ ಮಾಡಿದ ಮೇಲೆ ವರ್ಷದಲ್ಲಿ ಇಂಥ ಟೈಮ್ಗೆ ಇಂತಿಷ್ಟೇ ಗೊಬ್ಬರ ಕೊಡ್ಬೇಕು ಅಂತ ಹೇಳಿ ಒಂದು ಇದಿರುತ್ತೆ, ಯಾವ ರೀತಿ ಅದನ್ನ ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿ? ಹೌದು, ನಾಟಿ ಮಾಡಿದ ನಂತರ ಒಂದರಿಂದ ಮೂರನೇ ವರ್ಷಕ್ಕೆ ನೈಟ್ರೋಜನ್ ಬಂದ್ಬಿಟ್ಟು ಯೂರಿಯಾ 100 ಗ್ರಾಮ್ ಪ್ರತಿ ಗಿಡಕ್ಕೆ, ಮತ್ತೆ 50 ಗ್ರಾಮ್ ಪೊಟ್ಯಾಶ್, ಮತ್ತೆ ಫಾಸ್ಫರಸ್ 50 ಗ್ರಾಮ್, 50 ಗ್ರಾಮ್ ಪೊಟ್ಯಾಶ್, ಇದನ್ನ ಒಂದರಿಂದ ಮೂರನೇ ವರ್ಷದ ತನಕ ಕೊಡ್ಬೇಕು. ಮತ್ತೆ ಮೂರರಿಂದ ಎಂಟನೇ ವರ್ಷದ ತನಕ 600 ಗ್ರಾಮ್ ನೈಟ್ರೋಜನ್, 550 ಗ್ರಾಮ್ ಫಾಸ್ಫರಸ್, ಮತ್ತೆ 600 ಗ್ರಾಮ್ ಪೊಟ್ಯಾಶು. ಇದು ಮೂರರಿಂದ ಎಂಟನೇ ವರ್ಷದ ತನಕ. 10 ವರ್ಷದ ನಂತರ 1 ಕೆಜಿ ನೈಟ್ರೋಜನ್, 500 ಗ್ರಾಮ್ ಫಾಸ್ಫರಸ್, ಮತ್ತೆ 1 ಕೆಜಿ ಪೊಟ್ಯಾಶು ಪ್ರತಿ ಗಿಡಕ್ಕೆ ನಾವು ಕೊಡಬೇಕು. ಅದನ್ನು ಸ್ಟೇಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಇಷ್ಟು ವರ್ಷ ಆದ್ಮೇಲೆ ಇಷ್ಟಿಷ್ಟು ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಈ ಗೊಬ್ಬರ ಕೊಡ್ಬೇಕಂತ ಹೇಳಿದ್ರಲ್ಲ, ಯಾವ ಒಂದು ಕಾಲದಲ್ಲಿ ಕೊಡಬೇಕು ವರ್ಷದ? ನಮ್ ಕರ್ನಾಟಕದ ಕಂಡೀಷನ್ ಅಲ್ಲಿ ಏಪ್ರಿಲ್ ಅಲ್ಲಿ ಕಟ್ ಆಗುತ್ತೆ, ಜೂನ್ ತಿಂಗಳಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಸಾವಯವ ಅಳವಡಿಸ್ಕೊಳೋರು ಬಯೋ ಫರ್ಟಿಲೈಸರ್ಸ್ ಬಂದ್ಬಿಟ್ಟು ಸೂಡೋಮೋನಸ್ ಫ್ಲೋರೋಸೆನ್ಸ್, ಬ್ಯಾಸಿಲಸ್ ತುರಂಜೆನ್ಸಿಸ್, ಮತ್ತೆ FIM, ಮತ್ತೆ ಎರೆಹುಳು ಗೊಬ್ಬರ, ದನಿದ ಕೊಟ್ಟಿಗೆ ಗೊಬ್ಬರ, ಇವರು ಸಾವಯವ ಕೃಷಿ ಮಾಡೋರು ಇದನ್ನೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ರೆ ಇನ್ನೂ ಚೆನ್ನಾಗಿ ಗಿಡದ ಬೆಳವಣಿಗೆ ಆಗುತ್ತೆ. ಸರ್, ಈಗ ನಾನೊಂದು ಕಡೆ ನೋಡಿದ್ನಿ ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಅದು ಫಲ ಕೊಡುತ್ತೆ ಸರ್, ಅದು ಯಾವ ತಳಿಯ ಮಾವು ಸರ್? ಸರ್, ಅದು ಎಲ್ಲ ಕಂಡೀಷನ್ ಅಲ್ಲೂ ಬರಲ್ಲ, ತಮಿಳ್ನಾಡು ಅಂತ ಒಂದು ಇದಿದೆ ಅಲ್ಲಿ 5 ಸತಿ ಕೊಡುತ್ತೆ ಅದು. ಸೊ ಆ ಕಂಡೀಷನ್ ತಳಿ ಅಂತ ಏನಿಲ್ಲ, ಅದು ಆ ಕಂಡೀಷನ್ ಮೇಲೆ ಹೋಗುತ್ತೆ. ಅಂತ ತಳಿ ಸದ್ಯಕ್ಕೆ ಯಾವ್ದು ಬಂದಿಲ್ಲ, ಅಂತದ್ ಬಂದಿದ್ರೆ ನಮ್ ಕರ್ನಾಟಕದಲ್ಲೂ ಬಂದಿರೋದು. ಮ್ಯಾಕ್ಸಿಮಮ್ 5 ಸತಿ ತಮಿಳ್ನಾಡಲ್ಲಿ ಇದ್ ಮಾಡಿದಾರೆ, ಬಟ್ ಅದು ಆ ಕಂಡೀಷನ್ ಮೇಲೆ ಹೋಗುತ್ತೆ ಅಷ್ಟೇ. ಅದಕ್ಕೆ ಬೇಕಾಗಿರೋಂತಹ ತೇವಾಂಶ ಮತ್ತೆ ಉಷ್ಣತೆ ಅದೆಲ್ಲ ಸೂಟೇಬಲ್ ಇದ್ರೆ ಅಲ್ಲಿ ನಾವು ಇಳುವರಿ ಜಾಸ್ತಿ ತೆಗಿಬಹುದು. ಮಾವಿನಲ್ಲಿ ಈಗ ಗೊಬ್ಬರದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರ, ಪೋಷಕಾಂಶಗಳನ್ನ ಯಾವ ರೀತಿ ಕೊಡಬೇಕು, ಯಾವ ಸಂದರ್ಭದಲ್ಲಿ ಕೊಡಬೇಕು, ಎಷ್ಟು ವರ್ಷದಲ್ಲಿ ಎಷ್ಟೆಷ್ಟು ಕೊಡ್ಬೇಕು ಅಂತ ಹೇಳಿದ್ರ. ಇದ್ರ ಜೊತೆಗೆ ಈಗ ಬರೀ ಪೋಷಕಾಂಶಗಳನ್ನ ಕೊಟ್ರೆ ಅಷ್ಟೇ ಸಾಲದಾಗಲ್ಲ, ಅದನ್ನೆಲ್ಲ ಗಿಡಗಳು ಹೀರ್ಕೊಳ್ಬೇಕಂತಂದ್ರೆ ಅದಕ್ಕೆ ನೀರಿನ ಒಂದು ನಿರ್ವಹಣೆ ಬೇಕಾಗುತ್ತೆ. ತೇವಾಂಶ ಅಂತಂದ್ರೆ ಯಾವ ರೀತಿ ಆದಂತ ಒಂದು ತೇವಾಂಶ ಇರಬೇಕಾಗುತ್ತೆ, ನೀರು ಯಾವ್ಯಾವ ಕಾಲದಾಗ ಎಷ್ಟೆಷ್ಟು ಕೊಡ್ಬೇಕಾಗುತ್ತೆ? ಸರ್, ನೀವು ನಾಟಿ ಮಾಡಿದ ದಿನಗಳಲ್ಲಿ 2 ದಿನಕ್ಕೊಂದ್ಸತಿ ನೀರು ಕೊಡ್ಬೇಕಾಗುತ್ತೆ, 40-60 ಲೀಟರ್ ಕೊಡ್ಬೇಕಾಗುತ್ತೆ 2 ದಿನಕ್ಕೊಂದ್ಸತಿ. ಅದೇ ಗಿಡ ಬೆಳೆದ ನಂತರ 5ನೇ ವರ್ಷದಿಂದ ವಾರಕ್ಕೊಂದ್ಸತಿ 150 ಲೀಟರ್ ಹಂಗೆ ಕೊಟ್ರೆ, ಒಂದ್ ಗಿಡಕ್ಕೆ ಕೊಟ್ರೆ ಸಾಕು ಅದು. ಮತ್ತೆ ನೀರನ್ನು ಕೊಡುವಾಗ ನಾವು ತುಂಬಾ ಜಾಗ್ರತೆಯಿಂದ ಇರಬೇಕು. ಈ ಕಾಯಿ ಬಿಡುವಂತ ಸಮಯದಲ್ಲಿ ಹೂ ಬಿಡುತ್ತಲ್ಲ, ಹೂ ಬಿಡ 2 ತಿಂಗಳ ಮುಂಚೆ ನಾವು ನೀರನ್ನ ಕೊಡಬಾರದು, ಯಾಕಂದ್ರೆ ನೀರನ್ನು ಕೊಟ್ರೆ ಮತ್ತೆ ಅದು ಹೂ ಬಿಡುವುದಿಲ್ಲ, ಮತ್ತೆ ಹಂಗೆ ಕಂಟಿನ್ಯೂ ಆಗುತ್ತೆ. ಅದರದ್ದು ಏನಿರುತ್ತೆ, ವೆಜಿಟೇಟಿವ್ ಗ್ರೋತ್ ಅಂತೀವಿ, ಅದಂಗೆ ಕಂಟಿನ್ಯೂ ಆಗುತ್ತೆ, ಹೂ ಬಿಡೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ಡಿಸೆಂಬರ್ ಇಂಥ ಟೈಮಲ್ಲಿ ಹೂವು ಒಡ್ಕೊಳಕ್ ಶುರು ಆಗುತ್ತೆ. ಸೊ 2 ತಿಂಗಳ ಮುಂಚೆನೆ ನಾವು ನೀರು ಕೊಡೋದನ್ನ ತಡೆಗಟ್ಟಬೇಕು. ಕಾಯಿ ಆಗುವ ಸಮಯದಲ್ಲಿ ನಾವು ಮತ್ತೆ ನೀರು ಕೊಡೋದನ್ನ ಶುರು ಮಾಡಬೇಕು. ಪಿ ಸ್ಟೇಜ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಚಿಕ್ಕದಾಗಿ ಕಾಯಿ ಇರುತ್ತಲ್ಲ, ಮತ್ತೆ ಅದು ಆ ಸಮಯದಿಂದ ಹಿಡಿದು ದೊಡ್ಡದಾಗ ಮೆಚುರಿಟಿ ಸ್ಟೇಜ್ ಅಂತೀವಿ, ಅಂದ್ರೆ ಕಟ್ ಆಫ್ ಸ್ಟೇಜ್ ಬರುವ ತನಕ ನಾವು ನೀರು ಚೆನ್ನಾಗಿ ಕೊಟ್ರೆ ಇಳುವರಿ ಮತ್ತೆ ಕಾಯಿ ಬೀಳುವುದನ್ನು ನಾವು ತಡೆಯಬಹುದು. ಸರ್, ಈ ಒಂದು ಮಾವಿನ ಬೆಳೆಯಲ್ಲಿ ಕಳೆಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ? ಇದು ಕಳೆಗಳು ಜಾಸ್ತಿ ಬರುತ್ತೆ, ಅದಕ್ಕೆ ನಾವು ಮಲ್ಚಿಂಗ್ ಅಂತ ಮಾಡ್ಕೊಂತೀವಿ. ಮಲ್ಚಿಂಗ್ ಮಾಡೋದ್ರಿಂದ ಸುತ್ತ ಹಾಕೋದ್ರಿಂದ ಒಂದು ಕಳೆಗಳನ್ನ ತಡೆಗಟ್ಟಬಹುದು ನಾವು. ಇದು ಮಲ್ಚಿಂಗ್ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಬರುತ್ತೆ, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋದ್ರಿಂದ ಕಳೆಗಳನ್ನ ತಡೆಗಟ್ಟಬಹುದು, ಮತ್ತೆ ನೀರು ಹಾಯು ಆಗೋದನ್ನ ನಾವು ತಡೆಗಟ್ಟಿ ಅದಕ್ಕೆ ಸೂಟೇಬಲ್ ಕಂಡೀಷನ್, ಫೇವರಬಲ್ ಕಂಡೀಷನ್ ರೂಟ್ ಝೋನ್ ಅಂತ ಹೇಳ್ತೀವಿ. ಸೊ ಅದರ ಬೇರು ಸುತ್ತ ಇರುವಂತ ಜಾಗ ಕ್ಲೈಮೇಟ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅದು ಚೆನ್ನಾಗಾಗುತ್ತೆ. ಮತ್ತೆ ನೀವು ಬೇಕಂದ್ರೆ ವೀಡ್ ಕಟರ್ಗಳು ಬರುತ್ತೆ, ಮತ್ತೆ ಬೇಸಾಯ ಮಾಡುವುದು, ಉಳುಮೆ ಮಾಡುವುದು, ಅದನ್ನೆಲ್ಲ ಮಾಡ್ಕೊಂಡು ನೀವು ಕಳೆಗಳನ್ನ ತಡೆಗಟ್ಟಬಹುದು. ಅಂದ್ರೆ ಕಳೆಗಳ ಒಂದು ನಿರ್ವಹಣೆಗೆ ಈ ಒಂದು ಕಳೆನಾಶಕ ಸಿಂಪಡಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತೀರ? ಸೂಕ್ತ ಅಲ್ಲ ಸರ್, ಅದು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಅಂತ ಬಳಸೋರು, ವೀಡಿಸೈಡು, ರಸಗೊಬ್ಬರ ಮತ್ತೆ ರಸ ಕೆಮಿಕಲ್ಸ್ ಇಂಥವನ್ನೆಲ್ಲ ಯೂಸ್ ಮಾಡಲೇಬಾರ್ದು. ಯಾಕಂದ್ರೆ ಅದರಿಂದ ಮಣ್ಣು ಹಾಳಾಗುತ್ತೆ, ಮತ್ತೆ ಇಳುವರಿ ಹೋಗ್ತಾ ಹೋಗ್ತಾ ಮಣ್ಣಿನ ಫಲವತ್ತತೆನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ರೈತರಿಗೆ ಸ್ಟಾರ್ಟಿಂಗ್ ಏನೋ ಕಡಿಮೆ ಸಮಯದಲ್ಲಿ ನಾವು ಕಳೆನಾಶಕ ಯೂಸ್ ಮಾಡಿ ತಡೆಗಟ್ಟಬಹುದು, ಮತ್ತೆ ಬೇಗನೂ ಮುಗಿಯುತ್ತೆ. ಬಟ್ ಅದನ್ನ ರೈತರು ಅಳವಡಿಸ್ಕೋಬಾರ್ದು. ಆದಷ್ಟು ಬೇಸಾಯ ಮಾಡುವುದು, ಕೈಯಲ್ಲಿ ತೆಗೆಯುವುದು, ಮತ್ತೆ ಮಲ್ಚಿಂಗ್ ಅಂತ ಬಂದಿದೆ, ಅದನ್ನ ಅಳವಡಿಸ್ಕೊಂಡ್ರೆ ನಿಮ್ಮ ಮಣ್ಣು ಹೆಚ್ಚಾಗಿ ಚೆನ್ನಾಗಿರುತ್ತೆ, ಮತ್ತೆ ಅದರ ಹಣ್ಣುಗಳು ಬರುವುದನ್ನು ಕೆಮಿಕಲ್ ಫ್ರೀ ಇರುತ್ತೆ. ಈಗ ಮಾವಿನ ಬೆಳೆಯಲ್ಲಿ ಕಳೆಗಳ ಒಂದು ಎಲ್ಲ ಕೈಲಿಂದ ಕಟಾವ್ ಮಾಡಿ ಅಲ್ಲೇ ಹಾಕಿದ್ರೆ ಒಂದು ರೀತಿಯಾದಂತ ಒಂದು ಹಸಿರೆಲೆ ಗೊಬ್ಬರನ ಸಹ ಆಗುತ್ತೆ. ಹೌದೌದು, ಈಗ ಸ್ಟ್ರಾ ಮಲ್ಚ್, ಲೀಫ್ ಮಲ್ಚ್ ಅಂತ ಎಲ್ಲ ಬರ್ತದೆ. ನಾನು ಹೇಳ್ದಂಗೆ ಮಲ್ಚಿಂಗ್ ಪ್ಲಾಸ್ಟಿಕ್ ಮಲ್ಚ್ ಅಂತ ಹೇಳಿದೆ. ಇದು ಸ್ಟ್ರಾ ಮಲ್ಚ್ ಮತ್ತೆ ಲೀಫ್ ಮಲ್ಚ್ ಅಂತ ಹೇಳ್ತೀವಲ್ಲ, ಅದು ಕೈಯಲ್ಲೇ ಕಿತ್ಬಿಟ್ಟು ಅದನ್ನ ಬುಡ ಸುತ್ತ ಹಾಕ್ಬಿಟ್ರೆ ಅದು ಒಂಥರ ರಸಗೊಬ್ಬರನೂ ಆದಂಗೆ ಆಗುತ್ತೆ, ಮತ್ತೆ ಅಲ್ಲಿ ಬೇರಿನ ಸುತ್ತ ಬೆಳೆಯತಕ್ಕಂತ ವೀಡ್ಸ್ನ ನಾವು ಕಂಟ್ರೋಲ್ ಮಾಡಬಹುದು. ಎರಡರಿಂದ ಅನುಕೂಲ ಇದೆ, ಒಂದು ಕಳೆನೂ ಕಿತ್ತಂಗ ಆಗುತ್ತೆ, ಮತ್ತೆ ಬೇರಿನ ಸುತ್ತ ಬೆಳೆಯೋತನ ಕಳೆಗಳನ್ನು ನಾವು ತಡೆಗಟ್ಟದಂಗ ಆಗುತ್ತೆ, ಮತ್ತೆ ಗೊಬ್ಬರನೂ ಆಗುತ್ತೆ ಅದು ಗಿಡಗಳಿಗೆ. ಸರಿ, ಮಾವನ್ನ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷಗಳ ನಂತರ ಈ ಕಟಿಂಗ್ ಅಂದ್ರೆ ಪ್ರೂನಿಂಗ್ ಮಾಡ್ಬೇಕು ಅಂತ ಹೇಳ್ತೀರಾ? ಸರ್, ಇದು 4ನೇ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನಾವು ಕಟಿಂಗ್ ಮಾಡ್ಬೇಕಾಗಿರೋದು. ಸ್ಟಾರ್ಟಿಂಗ್ ಅಲ್ಲಿ ನಾವು ಜಸ್ಟ್ ಪ್ರೂನಿಂಗ್ ಮಾಡ್ಕೋಬೇಕು, ಅಂದ್ರೆ ಬೇಕಾಗದಂತಹ ಬ್ರಾಂಚಸ್, ಅಂದ್ರೆ ಬೆಳೆದಲ್ಲೇ ಇರೋ ಕಾಂಡಗಳು ಅಂತವನ್ನ ಜಸ್ಟ್ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಶೇಪ್ ಕೊಡ್ಬೇಕು ಅದಕ್ಕೆ ನಾವು ಸ್ಟಾರ್ಟಿಂಗ್. 5ನೇ ವರ್ಷದ ಆದ ನಂತರ ಹೆಂಗೆಂಗೋ ಬೆಳೆದಿರತಕ್ಕಂತಹ ಕಾಂಡಗಳನ್ನ, ಕಡ್ಡಿಗಳನ್ನ, ಬ್ರಾಂಚ್ಗಳನ್ನ, ಮತ್ತೆ ಡಿಸೀಸ್, ಹುಳ ಮತ್ತೆ ರೋಗ ಬಂದಿರತಕ್ಕಂಥವನ್ನ ಎಲ್ಲ ಇದನ್ನೆಲ್ಲ ಕಟಾವ್ ಮಾಡ್ತಾ ಇರ್ಬೇಕು. ಇದು ಹಾರ್ವೆಸ್ಟಿಂಗ್ ಆದ್ಮೇಲೆ, ಅಂದ್ರೆ ಕಟಾವ್ ಆದ್ಮೇಲೆ ನಾವು ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಕಟಾವ್ ಮಾಡೋದ್ರಿಂದ, ಚಾಟ್ನಿ ಮಾಡೋದ್ರಿಂದ ಸೂರ್ಯನ ಕಿರಣಗಳು ಒಳಗಡೆ ಬೀಳೋದ್ರಿಂದ ರೋಗ ಮತ್ತೆ ಕೀಟದ ಬಾಧೆನೂ ಕಡಿಮೆ ಆಗುತ್ತೆ, ಮತ್ತೆ ಇಳುವರಿನೂ ಜಾಸ್ತಿ ಆಗುತ್ತೆ. ಈಗ ಮಾವು ಫಲಕ್ ಬರ್ಬೇಕಂತಂದ್ರೆ ಇವತ್ತಿನ ಒಂದು ತಳಿಗಳು ಸುಮಾರು ಅಂತಂದ್ರೆ ಎಷ್ಟು ವರ್ಷಗಳು ಬೇಕಾಗ್ತವೆ? ಹೈಬ್ರಿಡ್ಗಳು ಮತ್ತೆ ಕಸಿ ಮಾಡಿರ್ತಕ್ಕಂತ ನಾವು ತಗೊಳೋದಾದ್ರೆ 5ರಿಂದ 6ನೇ ವರ್ಷಕ್ಕೆ ನಾವು ಇಳುವರಿನ ತಗೋಬಹುದು. ಈಗ ಮಾವಿನ ಬೆಳೆಯಲ್ಲಿ ಫಲ ಕೊಡುವಂತ ಸಂದರ್ಭದಲ್ಲಿ ಅಂದ್ರೆ ಮಾವಿನ ಗಿಡಗಳಿಗೆ ಏನಾದ್ರು ರೋಗ ರುಜಿನ ಈ ತರ ಏನಾದ್ರು ಕಂಡು ಬರುತ್ತೆ? ಸರ್, ಇದು ಫಲ ಬಿಡೋ ಟೈಮಲ್ಲಿ ಮ್ಯಾಂಗೋ ಮಾಲ್ ಫಾರ್ಮೇಶನ್ ಅಂತ ಒಂದು ಬರುತ್ತೆ, ಅದಕ್ಕೆ ಹತೋಟಿ ಕ್ರಮಗಳು ಜಾಸ್ತಿ ನಮ್ಮಲ್ಲಿ ಇನ್ನ ಬಂದಿಲ್ಲ. ಅದು ಮ್ಯಾಂಗೋ ಮಾಲ್ ಫಾರ್ಮೇಶನ್ ಅಂತ ಬಂದಿರೋ ಜಾಗಗಳನ್ನ, ಕಾಂಡಗಳನ್ನ, ಹೂಗಳನ್ನ ಕಿತ್ತು ಸುಡಬೇಕು, ಇಲ್ಲಾಂದ್ರೆ ಮಣ್ಣಿನಲ್ಲಿ ಉಣಬೇಕು. ಮತ್ತೆ ಇನ್ನೊಂದ್ ಏನಂದ್ರೆ ಪೌಡ್ರಿ ಮಿಲ್ಡಿ ಅಂತ ಒಂದು ಬರುತ್ತೆ, ಅದು ಎಲೆಯ ಮೇಲೆ ಮತ್ತೆ ಹಣ್ಣಿನ ಮೇಲೆ ಬಿಳಿ ಬಣ್ಣದ ರೂಪದಲ್ಲಿ ಬರುತ್ತೆ. ಸೊ ಅದಕ್ಕೆ ಹತೋಟಿ ಕ್ರಮಗಳನ್ನ ತಗೋಬೇಕು, ನಾವು ನೋಡ್ಕೋಬೇಕು ಅದನ್ನ, ಎಷ್ಟು ಪ್ರಮಾಣದಲ್ಲಿ ಇದೆ ಅದು ರೋಗ, ಯಾವ ರೋಗ ಇದೆ ಅದನ್ನೆಲ್ಲ ನೋಡ್ಕೊಂಡು ಹತೋಟಿ ಕ್ರಮಗಳನ್ನ ತಗೋಬಹುದು. ಸರ್, ಈಗೆಲ್ಲ ಹೂ ಬಿಡಂತ ಸಂದರ್ಭದಲ್ಲಿ ಈ ಮಂಜು ಬೀಳುತ್ತೆ ನೈಸರ್ಗಿಕವಾಗಿ, ಅವಾಗೆಲ್ಲ ಹೂ ಉದುರುತ್ತವೆ ಅಂತ ಹೇಳ್ತಾರೆ, ಅಂದ್ರೆ ಇದು ಏಕೆ ಉದುರುತ್ತೆ, ಇದಕ್ಕೆಲ್ಲ ಏನು ಒಂದು ಹತೋಟಿ ತಗೊಳ್ಬೇಕು ಅಂತ ಹೇಳ್ತೀರಾ? ಇದು ಒಂದು ಉಷ್ಣಾಂಶ ಪ್ರದೇಶದಲ್ಲಿ ಬೆಳೆಯತಕ್ಕಂತ ಗಿಡ ಇದು ಅತಿ ಹೆಚ್ಚು. ಮತ್ತು ಇದನ್ನ ಹೂವ ಬಿಡೋ ಟೈಮಲ್ಲಿ ಮಳೆ ಬೀಳೋದು, ಇಬ್ಬಣಿ ಬೀಳೋದು, ಮಂಜು ಬೀಳೋದು ಇವೆಲ್ಲ ಬಿದ್ರೆ ಒಂದ್ ಸ್ವಲ್ಪ ರೈತರಿಗೆ ಇದು ಹಾನಿ ಆಗುತ್ತೆ. ಸೊ ಅದನ್ನ ಆದಷ್ಟು ನಾವು ತಡೆಗಟ್ಟಬೇಕು, ಯಾಕಂದ್ರೆ ಇದು ಬೀಳೋದ್ರಿಂದ ಫಂಗಸ್ ತರ ಡೆವಲಪ್ ಆಗುತ್ತೆ, ಹೂಗಳಲ್ಲಿ ಎಲ್ಲ ಡೆವಲಪ್ ಆಗಿ ಹಣ್ಣುಗಳ ತುದಿಗಳಲ್ಲಿ ಡೆವಲಪ್ ಆಗಿ ಅದು ಅದನ್ನ ಸಡಿಲಗೊಳಿಸಿ ಕಾಯಿ ಉದುರುವುದು ಎಲ್ಲ ಆಗುತ್ತೆ. ಕಾಯಿ ಉದುರೋದನ್ನ ತಡೆಗಟ್ಟಬೇಕಂದ್ರೆ 240 ಅಂತ ಬರುತ್ತೆ, ಅದನ್ನ 1-2 ಗ್ರಾಮ್ ಇನ್ 100 ml ಗೆ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಅದನ್ನ ನಾವು ಹತೋಟಿ ಮಾಡ್ಕೋಬಹುದು. ಈಗ ಸಾಕಷ್ಟು ಜನ ನಮ್ಮ ಕೃಷಿಕರು ಹೇಳ್ತಾರೆ, ಸರ್ ನಮ್ಮ ಮಾವಿನಲ್ಲಿ ಒಳ್ಳೆ ಈಚು ಬಿಟ್ಟಿದೆ, ಸಣ್ಣ ಸಣ್ಣ ಈಚು ಅವೆಲ್ಲ ಹಣ್ಣಾಗಿ ಹೆಂಗ ಉದುರ್ತಾವ ಸರ್ ಅಂತ ಹೇಳ್ತಾರೆ, ಅಂದ್ರೆ ಇದೆಲ್ಲ ರೋಗ ಅಂತ ಹೇಳ್ತೀರಾ? ಆ ರೋಗ ಮತ್ತೆ ಜಾಸ್ತಿ ಹಣ್ಣು ಕಾಯಿಗಳಾದ್ರೆ ಅದು ಬೀಳುತ್ತೆ ಸರ್. ಅದು ಮತ್ತೆ ಜಾಸ್ತಿ ರಾತ್ರಿ ಸಮಯದಲ್ಲಿ ಅತಿ ಹ್ಯೂಮಿಡಿಟಿ ಅಂತ ಹೇಳಿದ್ನಲ್ಲ, ಅದು ಮತ್ತೆ ಅತಿ ಚಳಿ ಇದ್ರೆ ಮತ್ತೆ ಕಾಯಿಗಳಿಗೆ ಎಫೆಕ್ಟ್ ಮಾಡಿ ಮತ್ತೆ ಅದು ಉದುರೋಗುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ಪಾಲಿನೇಷನ್ ಅಂತಾನು ಹೇಳ್ತಾರೆ, ಸರಿಯಾಗಿ ಅದು ಪಾಲಿನೇಟ್ ಆಗಿಲ್ಲ ಅಂದ್ರೆ ಆ ಸ್ಟೇಜ್ ಅಲ್ಲಿ ಚಿಕ್ಕ ಕಾಯಿಗಳೇ ಉದುರೋಕ್ ಶುರು ಆಗ್ತವೆ. ಸೊ ಇವೆಲ್ಲ ಅದಕ್ಕೆ ಕಾರಣಗಳು. ಮತ್ತೇನಾದ್ರೂ ಈ ಒಂದು ಮಾವಿನ ಒಂದು ಗಿಡಗಳಿಗೆ ಏನಾದ್ರೂ ಪೋಷಕಾಂಶ ಅಥವಾ ಲಘು ಪೋಷಕಾಂಶಗಳ ಕೊರತೆಯಿಂದ ಏನಾದ್ರೂ ಈ ತರ ಆಗುತ್ತೆ? ನೀವು ಫಸ್ಟ್ ಕರೆಕ್ಟ್ ಆಗಿ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೋಬೇಕು ಕೆವಿಕಗಳಿಂದ, ಅದ್ರ ಮೇಲೆ ನೀವು ಇದು ಮಾಡ್ಕೋಬೇಕು. ಆ ಪೋಷಕಾಂಶಗಳು ಜಾಸ್ತಿ ಇದ್ರೆ ನೀವು ಕಡಿಮೆ ಕೊಡಬೇಕು, ಇಲ್ಲ ಪೋಷಕಾಂಶಗಳು ಕಡಿಮೆ ಇದ್ರೆ ನೀವು ಜಾಸ್ತಿ ಪೋಷಕಾಂಶಗಳು ಕೊಡಬೇಕು. ಮತ್ತೆ ಬೋರಾನ್ ಅಂತ ಲಘು ಪೋಷಕಾಂಶಗಳು ಬರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಕೆಲವು ಈಗಿನ ರೈತರುಗಳು ಅದನ್ನ ಮಾಡೋದೇ ಇಲ್ಲ. ಜಿಂಕು, ಬೋರಾನು, ಐರನ್ನು, ಕ್ಯಾಲ್ಸಿಯಂ ಇವೆಲ್ಲ ಜಾಸ್ತಿ ಸಿಂಪಡಣೆ ಮಾಡೋದೇ ಇಲ್ಲ. ಜಸ್ಟ್ ಅವರು ಯೂರಿಯಾ ಹಾಕ್ಬಿಡ್ತಾರೆ, ಪೊಟ್ಯಾಶ್ ಹಾಕ್ಬಿಡ್ತಾರೆ, ಫಾಸ್ಫರಸ್ ಹಾಕ್ಬಿಡ್ತಾರೆ, ಅಷ್ಟಕ್ಕೆ ಅವ್ರು ಕೈ ತೊಳ್ಕೊಂಡ್ಬಿಡ್ತಾರೆ. ಲಘು ಪೋಷಕಾಂಶಗಳು ತುಂಬಾ ಇಂಪಾರ್ಟೆಂಟ್. ಕಾಯಿ ಬಿರುಕು ಬಿಡೋದು, ಮತ್ತೆ ಕಾಯಿ ಉದುರುವುದು ಇವೆಲ್ಲ ಜಾಸ್ತಿ ಲಘು ಪೋಷಕಾಂಶಗಳಿಂದನೂ ಎಫೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಲಘು ಪೋಷಕಾಂಶಗಳು ಸಿಂಪಡಣೆ ಮಾಡುವುದು ತುಂಬಾ ಉತ್ತಮ. ಈಗೆಲ್ಲ ಮುಂಗಾರಿಯಲ್ಲಿ ಮಳೆ ಬಂತಪ್ಪ ಅಂತಂದ್ರೆ ಅವಾಗೆಲ್ಲ ಕಾಯಿ ಸಾಕಷ್ಟು ಮಾವಿನ ಗಿಡದಲ್ಲಿ ಇರ್ತವೆ ಅಂದ್ರೆ ಅವಾಗೆಲ್ಲ ಈ ಒಂದು ಸಾಕಷ್ಟು ಪರಿಣಾಮ ಬೀಳುತ್ತೆ ಸರ್ ಆನೆಕಲ್ಲ ಅಂತ ಹೇಳ್ತಾರಲ್ಲ ಇವೆಲ್ಲ ಬಿದ್ದು. ಹೌದೌದು, ಅದಕ್ಕೇನು ಮಾಡೋಕ್ಕಾಗಲ್ಲ ಸರ್. ಅದೇ ಹೇಳೋದಲ್ಲ, ಹೂವ ಬಿಡೋ ಟೈಮಲ್ಲಿ ಕಾಯಿ ಬಿಡೋ ಟೈಮಲ್ಲಿ ಮಳೆ ಬಂತು, ಆನೆಕಲ್ ಬಿತ್ತು, ಆಮೇಲೆ ಉಷ್ಣಾಂಶ ಜಾಸ್ತಿ ಇತ್ತು, ಮತ್ತೆ ಹ್ಯೂಮಿಡಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅದಕ್ಕೆ ಕನ್ನಡದಲ್ಲಿ ಆರ್ದ್ರತೆ ಅಂತ ಹೇಳ್ತಾರೆ, ಇವೆಲ್ಲ ಹೆಚ್ಚಿರಬಾರ್ದು ಆ ಟೈಮಲ್ಲಿ. ಆದ್ರಿಂದ ಇದಕ್ಕೆಲ್ಲ ಇಳುವರಿಗೆ ಎಫೆಕ್ಟ್ ಆಗುತ್ತೆ. ಸರ್, ಈಗ ಮಾವು ಕಟಾವಿಗೆ ಬಂದಾಗ ನಮ್ಮ ರೈತರು ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀರಾ? ಮಾವು ಕಟಾವು ಬಂದಾಗ ಫಸ್ಟ್ನೇದಾಗಿ ಚೆನ್ನಾಗಿ ನೀರನ್ನ ಕೊಡಬೇಕು, ಮತ್ತೆ ಕಟಾವು ಬಂದಾಗ ಕಟಾವಿನ ಸ್ಟೇಜಸ್ಗಳನ್ನ ನೋಡ್ಕೋಬೇಕು. ನಾವು ನಿಮ್ಗೆ ಚಟ್ನಿ ಅಂತ ಮತ್ತೆ ಉಪ್ಪಿನಕಾಯಿಗೆ ಮಾಡೋದಾದ್ರೆ ನೀವು ಒಂದ್ ಸ್ವಲ್ಪ ಕಾಯಿ ಇದ್ದಾಗ್ಲೇ ಕಿತ್ತು ಬಿಡ್ಬೇಕು. ಅದೇ ನೀವು ಹಣ್ಣಿಗೆ ನೀವೇನಾರ ಯೂಸ್ ಮಾಡೋದಾದ್ರೆ ಕಾಯಿಯ ಮೇಲ್ಭುಜದಲ್ಲಿ, ಭುಜ ಅಂತ ಕರಿತೀವಿ ನಾವು, ಶೋಲ್ಡರ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಆ ಭುಜ ಇನ್ನ ಮೇಲ್ಗಡೆ ಇದ್ದಂಗೆ ನೀವು ಕಟಾವ್ ಮಾಡಿದ್ರೆ ಅದನ್ನ ಚಟ್ನಿಗೆ ಮತ್ತೆ ಉಪ್ಪಿನಕಾಯಿಗೆ ನೀವು ಯೂಸ್ ಮಾಡ್ಕೋಬಹುದು. ಅದೇ ಹಣ್ಣಿಗಾದ್ರೆ ಮೇಲ್ಗಡೆ ಭುಜಗಳು ಸಮತಟ್ಟವಾಗಿರ್ಬೇಕು, ಅಂತ ಟೈಮಲ್ಲಿ ನಾವು ಕಟಾವ್ ಮಾಡಿದ್ರೆ ಅದನ್ನ ಹಣ್ಣಿಗೆ ಯೂಸ್ ಮಾಡ್ಕೋಬಹುದು. ಮತ್ತೆ ಅಂತ ಟೈಮಲ್ಲಿ ಒಂದ್ ಸ್ವಲ್ಪ ಕೇರ್ ತಗೋಬೇಕು, ನಾವು ಜಾಸ್ತಿ ನೀರ್ ಕೊಡ್ತಾ ಇರ್ಬೇಕು, ನೀರ್ ಕಡಿಮೆ ಮಾಡಬಾರ್ದು, ಇಲ್ಲ ಕಾಯಿ ಉದುರೋದಷ್ಟು ಆಗುತ್ತೆ. ಮತ್ತೆ ಒಂದ್ ಸ್ವಲ್ಪ ಆದಷ್ಟು ಸ್ವಲ್ಪ ಲಘು ಪೋಷಕಾಂಶಗಳನ್ನ ಆ ಸಮಯದಲ್ಲಿ ನಾವು ಕೊಡಬೇಕು, ಕಾಯಿ ಬಿರುಕು ಬಿಡೋದು, ಕಾಯಿ ಉದುರುವುದನ್ನ ತಡೆಗಟ್ಟಬಹುದು. ಅಂದ್ರೆ ಸಾಕಷ್ಟು ಈಗ ಹಣ್ಣು ಮಾಡ್ಬೇಕು ಅಂತಂದ್ರೆ ಮಾವಿನ ಕಾಯಿಯಿಂದ ಅಂದ್ರೆ ಮೇಲಿಂದ ನಾವು ಕಟಾವ್ ಮಾಡ್ಬೇಕಾದ್ರೆ ಅವು ಪೆಟ್ಟು ಬಿಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಪೆಟ್ಟು ಬಿತ್ತು ಅಂತಂದ್ರೆ ನೆಲದ ಮೇಲೆ ಬಿದ್ದು ಪೆಟ್ಟು ಬಿತ್ತು ಅಂತಂದ್ರೆ ಅವು ಡ್ಯಾಮೇಜ್ ಆಗುತ್ತಾ ಸರ್? ಹೌದೌದು, ಡ್ಯಾಮೇಜ್ ಆಗುತ್ತೆ. ಅದು ಎಲ್ಲಿ ಪೆಟ್ಟು ಬೀಳುತ್ತೆ ಅಲ್ಲೆಲ್ಲ ಹಾಲು ಅಂತ ಇರುತ್ತೆ, ಅದು ಒಟ್ಕೊಳಕ್ ಶುರು ಆಗುತ್ತೆ. ಮತ್ತೆ ಕಟಾವ್ ಮಾಡಿದಾಗ ಹಾಲು ಬರುತ್ತಲ್ಲ ಮೇಲ್ಗಡೆ ತುದಿಯಿಂದ, ಅದು ಕಾಯಿಗೆ ಟಚ್ ಆಗ್ಬಾರ್ದು. ಅದು ಮತ್ತೆ ಟಚ್ ಆಗಿ ಜಾಗದಲ್ಲೂ ಕರ್ರಗಾಗಿ ಅದು ಹಂಗೆ ಇದು ಅಗಲ್ಕೊಂಡು ಹೋಗ್ತಾ ಫುಲ್ ಕಾಯಿನೇ ಇದ್ ಮಾಡ್ಬಿಡುತ್ತೆ. ಸೊ ಕಟಾವ್ ಮಾಡುವಾಗ್ಲೂ ನಾವು ತುಂಬಾ ಕೇರ್ ತಗೋಬೇಕು. ಥಿಕ್ ನೆಟ್ ಅಂತ ಬರುತ್ತೆ, ಕಡ್ಡಿ ತರ ಇರುತ್ತೆ, ಮುಂದ್ಗಡೆ ಜಾಲರಿ ತರ ಇರುತ್ತೆ. ಸೊ ಅದನ್ನ ಒಂದೊಂದೇ ಒಂದೊಂದೇ ಕಾಯಿಗೆ ಹಾಕೊಂಡು ಕಟಾವ್ ಮಾಡ್ತಾರೆ. ಇನ್ನ ಕೆಲವರು ಏನ್ ಮಾಡ್ತಾರೆ, ಮೇಲ್ಗಡೆ ಕಿತ್ತಿತ್ತೆಸಿದ ಕೆಳಗಡೆ ಗೋಣಿ ಚೀಲ ಇಟ್ಕೊಂಡಿರ್ತಾರೆ, ಅದೆಲ್ಲ ಮಾಡಬಾರ್ದು. ಇದು ಸ್ಟಿಕ್ ನೆಟ್ ಅಂತ ಬಂದಿದೆ, ಅದನ್ನ ಡೈರೆಕ್ಟ್ ಕಡ್ಡಿ ಇಟ್ಕೊಂಡು ನೀವು ಕಾಯಿ ಹತ್ರನೇ ಇಟ್ಕೊಂಡು ಕಿತ್ತರೆ ಸೀದಾ ನೆಟ್ಟಿಗೆ ಬೀಳುತ್ತೆ, ಅದು ಅದರಿಂದ ಏನು ಹಾನಿ ಆಗಲ್ಲ. ಕಟಾವ್ ಆದ್ಮೇಲೆ ನೀವು ಒಂದ್ಸತಿ ವಾಶ್ ಮಾಡ್ಬೇಕು, ಕಾಯಿಗಳನ್ನ ತೊಳಿಬೇಕು, ಆ ಹಾಲ್ನ ಕಾಯಿಗಳಿಗೆ ಟಚ್ ಆಗ್ದಂಗೆ ನೋಡ್ಕೋಬೇಕು. ಮತ್ತೆ ಕರೆಕ್ಟ್ ಆಗಿ ಸೂಟೇಬಲ್ ಬೇಕಾಗಿರತಕ್ಕಂತ ಮರದ ಬಾಕ್ಸ್ ಅಲ್ಲಿ ಇಲ್ಲ ಕಾರ್ಟೂನ್ ಬಾಕ್ಸ್, ಪೇಪರ್ ಬಾಕ್ಸ್ ಅಂತದ್ರಲ್ಲಿ ಕ್ಲೀನ್ ಆಗಿ ಪ್ಯಾಕ್ ಮಾಡ್ಬೇಕು. ಈಗ ಸಾಕಷ್ಟು ಜನ ನಮ್ಮ ರೈತರು ಮಾವು ಬೆಳೆಯಂತವ್ರು, ಈಗ ಈ ಒಂದು ಫಲ ಬಂದಾಗ ಅಂದ್ರೆ ಗುತ್ತಿಗೆ ಕೊಟ್ಟು ಬಿಡ್ತಾರೆ ಸರ್ ಇಷ್ಟಕ್ಕೆ ಅಂತ ಹೇಳಿ, ಅಂದ್ರೆ ಇದರಿಂದ ಹೆಚ್ಚು ಲಾಭ ಗಳಿಸಕ್ಕಾಗತ್ತಾ ಅಂತ ಹೇಳ್ತಾರೆ? ಇಲ್ಲ ಸರ್, ಇದು ರೈತರು ಎಷ್ಟೋ ಜನ ಬಿಟ್ಬಿಡು, ನಮ್ಗೆ ಯಾಕೆ ಕಟಾವ್ ಮಾಡೋದು ಮತ್ತೆ ಕೊಡೋದು ತಾಂಡೋಗೋದು ಅವೆಲ್ಲ ಯಾಕೆ ಬೇಕು ಅಂತ. ಬಟ್ ಅದರಿಂದ ರೈತರ ಜೇಬಿಗೆ ಒಂದ್ ಸ್ವಲ್ಪ ಪೆಟ್ಟು ಬೀಳುತ್ತೆ, ಆದಾಯ ಕಡಿಮೆ ಆಗುತ್ತೆ. ರೈತರು ಈಗೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಅಂತ ಬರ್ತಾ ಇದೆ, ಕೊಯ್ಲೋತ್ತರ ಜ್ಞಾನ ಅಂತ ನಿರ್ವಹಣೆ. ನೀವು ಕಟಾವ್ ಮಾಡಾದ್ಮೇಲೆ ಜ್ಯೂಸ್ ಮಾಡೋದು ಇಲ್ಲ ಕ್ಯಾಂಡಿ ಮಾಡೋದು, ಈಗ ಮ್ಯಾಂಗೋ ಬಾರ್ ಅಂತ ಎಲ್ಲ ಬಂದಿದೆ, ಅದನ್ನ ನೀವು ಮನೆಗಳಲ್ಲೇ ಮಾಡಿಬಿಟ್ರೆ ತುಂಬಾ ಆದಾಯ ಬರುತ್ತೆ. ಮತ್ತೆ ನೀವು ಆದಷ್ಟು ಮಾರ್ಕೆಟ್ಗಳಿಗೆ ನೀವೇ ಹೋಗಿ ಎ ಪಿ ಎಂ ಸಿಗಳಿಗೆ ಹೋಗಿ ನೀವೇ ಮಾರಾಟ ಮಾಡೋದ್ರಿಂದ ಮತ್ತೆ ಕೊಡುವುದರಿಂದ ನಿಮ್ಗೆ ತುಂಬಾ ಅಧಿಕ ಲಾಭ ಬರುತ್ತೆ. ಅವರು ಬಂದ್ಬಿಟ್ಟು ಗುತ್ತಿಗೆ ತಗೊಂಡ್ಬಿಡ್ತಾರೆ ಸ್ಟಾರ್ಟಿಂಗ್ಗೆ, ಅಂಗಡಿಗಳಿಗೆ ಚಿಕ್ಕ ಚಿಕ್ಕ ಅಂಗಡಿಗಳು ಕೊಡ್ತಾರೆ, ಅದರಿಂದ ಅವ್ರಿಗೆ ಜಾಸ್ತಿ ಮಿಡಲ್ ಮ್ಯಾನ್ಗಳು ಅಂತ ಹೇಳ್ತೀವಿ, ಅವ್ರಿಗೆ ಜಾಸ್ತಿ ಆದಾಯ ಇರುತ್ತೆ. ಡೈರೆಕ್ಟ್ ಮಾರ್ಕೆಟ್ ಇಲ್ಲ ಅವ್ರಿಗೆ, ಅವರು ಒಬ್ರು ಮಧ್ಯದಲ್ಲಿ ಒಬ್ರು ಕೊಡೋದು ಮತ್ತೆ ಅವ್ರು ಇನ್ನೊಬ್ರು ಕೊಡೋದು, ಅದರಿಂದ ನಿಮ್ಗೆ ಲಾಸ್ ಆಗುತ್ತೆ. ಡೈರೆಕ್ಟ್ ನೀವೇ ಮಾರ್ಕೆಟ್ ಕೊಟ್ಬಿಟ್ರೆ ನಿಮ್ಗೆ ಆದಾಯ ಜಾಸ್ತಿ ಬರುತ್ತೆ. ಈಗ ಮಾವು ಬೆಳೆಯಂತ ರೈತರು ಫಲ ಬಂದಾಗ ಮಾವಿನ ಕಾಯಿಯನ್ನ ಕಟಾವ್ ಮಾಡಿ ನೈಸರ್ಗಿಕವಾಗಿ ಅವರು ಹಣ್ಣು ಮಾಡಿದ್ರೆ ಸಾಕಷ್ಟು ಬೇಡಿಕೆ ಇದೆ ಸರ್ ಮಾರ್ಕೆಟ್ ನಲ್ಲಿ. ಹೌದು, ಜಾಸ್ತಿ ಬೇಡಿಕೆ ಇದೆ. ಮತ್ತೆ ನಾವೇ ಇದು ಸ್ಮೋಕ್ ಅಂತ ಮಾಡ್ತೀವಿ, ಅಂದ್ರೆ ಒಂದ್ ರೂಮ್ ಅಲ್ಲಿ ಇಟ್ಬಿಟ್ಟು ಸ್ಮೋಕಿಂಗ್ ಕೊಡೋದು, ಅಂದ್ರೆ ಉದ್ಗಡ್ಡಿ ಹಚ್ಚೋದು ಮತ್ತೆ ರಾಗಿ ಹುಲ್ಲುಗಳಲ್ಲಿ ಮುಚ್ಚಿಟ್ಟು ಹಣ್ಣು ಮಾಡೋದು, ಇವೆಲ್ಲ ನ್ಯಾಚುರಲ್ ರೈಪ್ನಿಂಗ್ ಅಂತ ಹೇಳ್ತೀವಿ. ಇತ್ತಲಿನ ಬೆಳೆಸ್ದಂಗೆ ರೈಪನ್ ಮಾಡೋದ್ರಿಂದ ಇದರಿಂದ ಜಾಸ್ತಿ ಲಾಭನೂ ಇದೆ. ಇದನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ರಫ್ತು ಮಾಡೋದು, ಇದನ್ನೆಲ್ಲ ವಿಜ್ಞಾನಿಗಳಿಂದ ತಿಳ್ಕೊಂಡು ಎಲ್ಲಿಗೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ಸಮಯದಲ್ಲಿ ಕಟಾವ್ ಮಾಡ್ಬೇಕು, ಯಾವ ತರ ಹಣ್ಣು ಮಾಡ್ಬೇಕು, ಮತ್ತೆ ಯಾವ ತರ ಪ್ಯಾಕಿಂಗ್ ಮಾಡ್ಬೇಕು, ಇವನ್ನೆಲ್ಲ ತಿಳ್ಕೊಂಡ್ರೆ ರೈತರಿಗೆ ತುಂಬಾ ಲಾಭದಾಯಕವಾಗಿರುತ್ತೆ. ಈಗೆಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡೋದ್ರಿಂದ ಆರೋಗ್ಯ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ಬೋದು. ತುಂಬಾ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಂದಲ್ಲ ಒಂದು ದಿನ ಇದ ಎಫೆಕ್ಟ್ ಆಗಿ ಆಗುತ್ತೆ. ನೀವೇ ನೋಡಿರ್ಬೋದು ಆಗಿನ ಕಾಲದ ರುಚಿಗೂ ಈಗಿನ ಕಾಲದ ರುಚಿಗೂ ಇದರ ಕಲರ್ ಚೆನ್ನಾಗಿರುತ್ತೆ. ಆರ್ಟಿಫಿಷಿಯಲ್ ರೈಪ್ನಿಂಗ್ ಇದರಲ್ಲಿ ನೀವೆಲ್ಲ ಮಾಡೋದ್ರಿಂದ ರಾಸಾಯನಿಕ ಇದು ಹಣ್ಣಾಕಿ ಮಾಡೋದ್ರಿಂದ ಜಸ್ಟ್ ಮೇಲ್ಗಡೆ ಕಲರ್ ಜನ ಕಲರ್ ನೋಡಿ ತಗೊಂಡಿರ್ತಾರೆ, ಅದೇ ಮನೆಗೆ ಹೋಗಿ ತಿಂದ್ರೆ ಅದು ಒಳಗಡೆ ರುಚಿನೇ ಇರಲ್ಲ ಅದು. ಯಾಕಂದ್ರೆ ಅದು ಕಾಯಿ ಅದಕ್ಕೆ ಇಷ್ಟು ಟೈಮ್ ಅಂತ ಇರುತ್ತೆ ಹಣ್ಣಾಗಕ್ಕೆ. ಬಟ್ ಇಲ್ಲಿ ನಾವು ಕೆಮಿಕಲ್ ಕೊಡೋದ್ರಿಂದ ಬೇಗ ಹಣ್ಣಾಗ್ಬಿಡುತ್ತೆ. ಸೊ ಮೇಲ್ಗಡೆ ಕಲರ್ ಅಷ್ಟೇ ಚೇಂಜ್ ಆಗುತ್ತೆ, ಒಳಗಡೆ ಹಣ್ಣು ಇನ್ನ ಅದ್ರ ಸಿಹಿ ಅಂಶ ಇನ್ನ ಜಾಸ್ತಿ ಆಗೋರ್ ಇದ್ರಲ್ಲ. ಸೊ ಅದನ್ನ ನಾವು ತಡೆಗಟ್ಟಬೇಕು, ಮತ್ತೆ ಆರೋಗ್ಯಕ್ಕೂ ತುಂಬಾ ಹಾನಿಕರ. ಮಕ್ಕಳಿಗಂತೂ ತುಂಬಾ ಕಷ್ಟ ಅದು. ಈಗ ಮಾರ್ಕೆಟ್ನಲ್ಲಿ ಸಾಕಷ್ಟು ನೋಡ್ತಾ ಇದೀವಿ ಸರ್ ನಾವು ಇವತ್ತು. ಈಗ ರಾಸಾಯನಿಕದಲ್ಲಿ ಹಣ್ಣು ಮಾಡಿದಂತ ಒಂದು ಮಾವಿನ ಹಣ್ಣಿನಲ್ಲಿ ಸುಮಾರು ಅಂತಂದ್ರೆ ಒಂದು 30-45 ರೂಪಾಯಿ ರೇಟ್ ಇರುತ್ತೆ. ಅದೇ ಒಂದು ನೈಸರ್ಗಿಕವಾಗಿ ಮಾಡಿದಂತ ಮಾವಿನ ಹಣ್ಣು 100-150 ರೂಪಾಯಿ ಅಂದ್ರೂ ಈಗ ಗ್ರಾಹಕರು ಸಾಕಷ್ಟು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಹೌದು, ಈಗ ಎಲ್ಲ ಸಿಟಿ ಮಾರ್ಕೆಟ್ಗಳು ಮತ್ತೆ ಮೆಟ್ರೋಪಾಲಿಟಿನ್ ಸಿಟಿ ಅಂತ ಹೇಳ್ತೀವಿ ಬೆಂಗಳೂರು ಅಂತ ಜಾಗದಲ್ಲೆಲ್ಲ ಈಗ ಜಾಸ್ತಿ ಆರೋಗ್ಯದ ಮೇಲೆ ಗಮನ ಕೊಡ್ತಾ ಇದ್ದಾರೆ. ರಾಸಾಯನಿಕ ಮುಕ್ತವಾಗಿ ಬೆಳೆದಿರ್ತಕ್ಕಂತಹ ಹಣ್ಣುಗಳು ತರಕಾರಿಗಳಿಗೆ ಜಾಸ್ತಿ ಈಗ ಒತ್ತಾಗ್ತಾ ಇದೆ. ನಿಮ್ಗೆ ಗೊತ್ತೀಗ ಆರ್ಗ್ಯಾನಿಕ್ ಅಂಗಡಿಗಳಂತಾನೆ ಶುರು ಆಗ್ತಾ ಇದಾವೆ ಬೆಂಗಳೂರಲ್ಲೆಲ್ಲ. ಸೊ ಅದಕ್ಕೆಲ್ಲ ಜಾಸ್ತಿ ಬೇಡಿಕೆ ಇದೆ. 50 ರೂಪಾಯಿಗೆ ನೀವು ತಗೊಳೋ ಬದಲು 80 ರೂಪಾಯಿ 100 ರೂಪಾಯಿ ಕೊಟ್ಟರು ಏನು ನಿಮ್ಗೆ ಲಾಸ್ ಇಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಆದಷ್ಟು ರಾಸಾಯನಿಕ ಮುಕ್ತ ಪದಾರ್ಥಕ್ಕೆ ಹೋಗಿ ಅಂತ ನಾನು ಹೇಳಕ್ ಬಯಸ್ತೇನೆ. ಸರ್, ಈ ಮಾವಿನ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ನಮ್ಮ ರೈತರು ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಂದು ಮೊಬೈಲ್ ನಂಬರ್ಗೆ ಕಾಲ್ ಮಾಡಬಹುದು. ಮತ್ತೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರ್ ಅಂತ ಇದೆ, ಅಲ್ಲಿಗೆ ಬಂದು ಭೇಟಿ ಮಾಡಿದ್ರೆ ನಾನು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ನನ್ನ ನಂಬರ್ 9733-84180. ಒಳ್ಳೇದು ಸರ್, ಇಲ್ಲೇ ತನಕ ಈ ಒಂದು ಮಾವಿನ ಬೆಳೆಯ ಬೇಸಾಯ ಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೂ ಮಾವಿನ ಬೆಳೆಯ ಬೇಸಾಯ ಕ್ರಮಗಳು ಈ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಬಿಎಸ್ ಸಾಗರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಇದೀಗ ಇಂದಿನ ಮಾರುಕಟ್ಟೆ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಸಜ್ಜಿ ಹೈಬ್ರಿಡ್ ಪ್ರಭೇದ ಕ್ವಿಂಟಲ್ಗೆ 1745 ರೂಪಾಯಿಯಿಂದ 1762. ಹತ್ತಿ ಕ್ವಿಂಟಲ್ಗೆ 3,000 ರಿಂದ 7,466. ಹಲಸಂದೆ ಕ್ವಿಂಟಲ್ಗೆ 8,311 ರೂಪಾಯಿಗಳಿಂದ 8,411. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಲ್ಗೆ 1,550 ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ. ಮೆಕ್ಕೆಜೋಳ ಕ್ವಿಂಟಲ್ಗೆ 1,269 1,782. ರಾಗಿ ಕ್ವಿಂಟಲ್ಗೆ ಕನಿಷ್ಠ ಬೆಲೆ 1,925 ಗರಿಷ್ಠ ಬೆಲೆ 1,966. ಚನ್ನಗಿರಿ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಪ್ರಭೇದ ಕ್ವಿಂಟಲ್ಗೆ 44,599 ರೂಪಾಯಿಗಳಿಂದ 46,669. ಚಳ್ಳಕೆರೆ ಮಾರುಕಟ್ಟೆ ವರದಿ. ನೆಲಗಡಲೆ ಶೇಂಗಾ ಗೆಜ್ಜೆ ಪ್ರಭೇದ ಕ್ವಿಂಟಲ್ಗೆ 2,759 ಕನಿಷ್ಠ ಬೆಲೆಯಾದರೆ 7,292 ಗರಿಷ್ಠ ಬೆಲೆ. ಸೂರ್ಯಕಾಂತಿ ಸೂರ್ಯಪಾನ ಪ್ರಭೇದ ಕ್ವಿಂಟಲ್ಗೆ 3,189 ರೂಪಾಯಿಗಳಿಂದ 5,870 ರೂಪಾಯಿ. ಬಳ್ಳಾರಿ ಮಾರುಕಟ್ಟೆಯ ವರದಿ. ಸಜ್ಜೆ ಹೈಬ್ರಿಡ್ ಪ್ರಭೇದ ಕ್ವಿಂಟಲ್ಗೆ ಕನಿಷ್ಠ ಬೆಲೆ 1,629 ಆದರೆ ಗರಿಷ್ಠ ಬೆಲೆ 5,071. ನೆಲಗಡಲೆ ಶೇಂಗಾ ಕ್ವಿಂಟಲ್ಗೆ 2,869 7,718 ರೂಪಾಯಿಗಳು. ಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಲ್ಗೆ 1,536 1,861. ಮೆಕ್ಕೆಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಲ್ಗೆ 1,160 ಕನಿಷ್ಠ ಬೆಲೆಯಾದರೆ 1,608 ರು ಗರಿಷ್ಠ ಬೆಲೆ. ರಾಗಿ ಉತ್ತಮ ಪ್ರಭೇದ ಕ್ವಿಂಟಲ್ಗೆ 2,508 ರೂಪಾಯಿಗಳು. ಕನಿಷ್ಠ ಬೆಲೆ ಗರಿಷ್ಠ ಬೆಲೆ 3,143. ಹರಪ್ಪನಹಳ್ಳಿ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಪ್ರಭೇದ ಕ್ವಿಂಟಲ್ಗೆ 1,650 1,870. ರಾಗಿ ಸ್ಥಳೀಯ ಪ್ರಭೇದ 1,800 1,855 ರೂಪಾಯಿಗಳು ಕ್ವಿಂಟಲ್ಗೆ. ಹರಿಹರ ಮಾರುಕಟ್ಟೆಯ ವರದಿ. ಭತ್ತ ಸೋನಾ ಪ್ರಭೇದ ಕ್ವಿಂಟಲ್ಗೆ 970 1,970. ದಾವಣಗೆರೆ ಮಾರುಕಟ್ಟೆಯ ವರದಿ ಹೀಗಿದೆ. ಸೇಬು ಕ್ವಿಂಟಲ್ಗೆ 5,800 6,300. ಸಪೋಟ 2,500 3,000. ಹತ್ತಿ ಕ್ವಿಂಟಾಲ್ಗೆ 1,609 7,030. ನೆಲಗಡಲೆ ಗೆಜ್ಜೆ ಪ್ರಭೇದ 4,090 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ. ಕರಬೂಜ ಕ್ವಿಂಟಾಲ್ಗೆ 1,500 2,000. ಮೆಕ್ಕೆಜೋಳ ಕ್ವಿಂಟಾಲ್ಗೆ